ತಿರುಪತಿ ವೆಂಕಟೇಶ್ವರ ತಿರುಮಲ ತಿರುಪತಿ ವೆಂಕಟೇಶ್ವರ ತಿರುಮಲ ತಿರುಪತಿ ವೆಂಕಟೇಶ್ವರ ತಿರುಮಲ ತಿರುಪತಿ ವೆಂಕಟೇಶ್ವರ ನೀ ಪ್ರವಿಮಲ ಪ್ರೇಮಕ್ಕೂ ಸಾಟಿಲೇದುರಾ ವಿಮಲ ಪ್ರೇಮಕ್ಕೂ ಸಾಟಿಲೇದುರಾ ಪ್ರವಿಮಲ ಪ್ರೇಮಕ್ಕೂ ಸಾಟಿಲೇದುರಾ ಪ್ರವಿಮಲ ಪ್ರೇಮಕ್ಕೂ ಸಾಟಿಲೇದುರಾ ತಿರುಮಲ ತಿರುಪತಿ ವೆಂಕಟೇಶ್ವರ ಪ್ರವಿಮಲ ಪ್ರೇಮಕ್ಕೂ ಸಾಟಿಲೇದುರಾ ಪ್ರವಿಮಲ ಪ್ರೇಮಕ್ಕೂ ಸಾಟಿಲೇದುರಾ ತಿರುಮಲ ತಿರುಪತಿ ವೆಂಕಟೇಶ್ವರ ಪ್ರವಿಮಲ ಪ್ರೇಮಕ್ಕೂ ಸಾಟಿಲೇದುರಾ ಪ್ರವಿಮಲ ಪ್ರೇಮಕ್ಕೂ ಸಾಟಿಲೇದುರಾ ತಿರುಮಲ ತಿರುಪತಿ ವೆಂಕಟೇಶ್ವರ ಬೇದಾಂತ ವಿದ್ಯಾ ನಿಜ ವೈಭವ నీ ప్రవిమల ప్రేమకు సాటి లేదురా, ప్రవిమల ప్రేమకు సాటి లేదురా, తిరుమల తిరుపతి వెంకటేశ్వరా, తిరుమల తిరుపతి వెంకటేశ్వరా, తిరుమల తిరుపతి వెంకటేశ్వరా.